ನಾವು ಮುಂದೆ 300 ಹಣ್ಣು ಅವ್ರಿಗೆ ಕೊಟ್ಟು ಮಾರ್ಕೆಟಿಗೆ ನೀವು ಹೋಗಿ ಮಾರಾಟ ಮಾಡ್ತೀರಿ? ಹೌದು ಸರ್, ನಾನು ಮಾಡ್ತೀನಿ. ಹೆಂಗೆ ಬೆಳಿಗ್ಗೆಯಿಂದ ಸಂಜೆ ಮಟ್ಟ? ಇಲ್ಲ ಸರ್, ನಾನು 3 ಟ್ರೇ ಸೈಕಲ್ ಮುಟ್ಟನಾಗ ಹೇರ್ಕೊಂಡು ಸಂತಿ ಹೋಗ್ಬಿಡ್ತೇನೆ ಸರ್. ಸಂತಿ ಒಳಗೆ ಕಾಯಿಪಲ್ಲೆ ಏನು ತೋಳಕ್ಕೆ ಜನ ಜಗ್ಗು ಕುಡಿದಿರ್ತೈತೆ ಸರ್. ಅಲ್ಲಿ ಏನು ನಮ್ಮ ಮನೆಯೊಳಗೆ ಶುಗರ್ ಐತಿಯಪ್ಪ, ನಮ್ಮ ಅಮ್ಮಗ, ನಮ್ಮ ಅಜ್ಜಾಗ, ನಮ್ಮ ಅಪ್ಪಗೆ ಶುಗರ್ ಭಾಳ ಐತಿ, ಈ ಡಾಕ್ಟ್ರು ಈ ಹಣ್ಣು ತಿನ್ನಂತಾರೆ ಅಂತ ತಿಳ್ಕೊಂಡು ಡಜನ್ ಗಟ್ಟಲೆ ತೊಗೊಂತಾರೆ ಸರ್. 4-5 ತೊಗೊಂತಾರೆ ಸರ್. ಅವರು ಕಾಯಂ ಗಿರಕ್ಕೆ ಆಗಿಬಿಟ್ಟಾರೆ ಸರ್. ಈ ಸಂಜೆ ಹೋದಿಲ್ಲ, ಅಲ್ಲಿ ಪ್ಯಾರ್ಲನ್ ಮಾರೋ ಬಂದಿರ್ತಾನಪ್ಪ, ಅವ್ನ ಕಡೆಗೆ ತೊಗೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಬಂದು 2 ತಾಸಿನಾಗ ಅಂದ್ರೆ ನನ್ನ ಹಣ್ಣು ಖಾಲಿ ಮಾಡಿ ಬರ್ತಾರೆ ಸರ್. ಯೋಗ್ಯ ರೇಟ್ ಕೊಡ್ತಾರೆ. ಹ್ಞೂ ಸರ್, ಭಾಳ ನನಗೆ ಚಿಂತೆ ಬಿಟ್ಟೈತಿರಿ ಸರ್, ಭಾಳ ಚಂದ ನಡತ್ತೀರಿ ನಮ್ದು. ಇವತ್ತು ರೈತ ಬಾಂಧವರಿಗೆ ಮಾರುಕಟ್ಟೆನ ಒಂದು ದೊಡ್ಡ ಸಮಸ್ಯೆ. ಹ್ಞೂ, ಯಾಕಂದ್ರೆ ಅವರು ಬೆಳೀತಾರೆ, ಮಧ್ಯವರ್ತಿಗಳಿಗೆ ಜಾಸ್ತಿ ಕೊಡ್ಬೇಕಾಗತ್ತೆ. ಅವ್ರು ಹಿಂತೇಳಿ ತೊಗೊಂಡೋಕೇವಿ ಸರ್. ಅವರು ಹಣ್ಣು ತೊಗೊಳೋರು ಯಾರಿಲ್ಲ, ಇಷ್ಟಕ್ಕೆ ಕೊಡ್ತೇನೆ ನೋಡು, ಮತ್ತೆ ತಂದು ಬಿಟ್ಟಿವಿ ರೀ, ಮತ್ತು ನೀವು ಹೇಳ್ದಂಗೆ ನಾವು ಕೇಳಬೇಕು. ಅದಕ್ಕೆ ನಾವು ಬೆಳೆದು ನೀವು ಹೇಳ್ದಂಗೆ ಯಾಕೆ ಕೇಳೋದು ಸರ್? ನಾವು ಅದಕ್ಕೆ ಸಲುವಾಗಿ ನಾವು ಏನು ಮಾಡ್ತೀವಿ, ನಾವು ಸ್ವಂತ, ಯಾಕಂದರೆ ನಾವು ಬೆಳೆದಿದ್ದ ಮಾಲು ನಾ ಇಟ್ಕೊಂಡು ಕುಂತು ಮಾರಕ್ಕೆ ನನಗೆ ಯಾರು ಸರ್ ಅಭಿಮಾನ ಸರ್? ಅವರು ನನಗೆ ಸತತ ಇಲ್ಲೇ ಕುಂತಿರ್ತಾನಿವ, ಇಲ್ಲೇ ಮಾರ್ತಿರ್ತಾನಿವ ಅನ್ನೋ ಎಲ್ಲ ಜನರಿಗೆ ಪಬ್ಲಿಕ್ ಆಗಿಬಿಟ್ಟೆ ಸರ್. ಎಲ್ಲ ಸಂತಿ ಒಳಗೂ ಅವರು ನಾನು ಇಂತೇ ಡೈರೆಕ್ಟ್ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ನನಗೆ ಹೆಚ್ಚಿಗೆ ಆದಾಗ ನಾನು ಮತ್ತೊ ಬರಿ ಮಾ ಅಲ್ಲಿ ಮಟ್ಟ ಮಾರೋದು ಸರ್. ನಾನು ಸೋಮನಗೌಡ ಮರಪ್ಪಗೌಡ್ರ ಅವರೇ. ಹ್ಞೂ ಸರ್, ಈಗ ಪ್ಯಾರ್ಲ್ ಗಿಡ ಬೆಳೆದು ಇವತ್ತು ಭಾಳ ಯಶಸ್ವಿ ರೈತರಾಗಿರಿ, ನಿಮಗೆ ಭಾಳ ಸಮಾಧಾನ ಅದ. ಈಗ 3-4 ವರ್ಷ ಹಿಂದೆ ಮೊದಲು ಬೇರೆ ಬೇರೆ ಬೆಳೀತಿದ್ರಿ. ಹ್ಞೂ ಸರ್, ಸ್ಥಿತಿಗತಿಗಳು ಹೆಂಗಿತ್ತು, ಏನು ಹೆಂಗೆ? ಆವಾಗ ನೋಡಿ ಸರ್, ಮಳೆಗಾಲ ಹೆಚ್ಚು ಕಡಿಮೆ ಆಗಿತ್ತು ಸರ್. ಈಗ ವರ್ಷನೂ ಪೀಕ್ ಮಾಡ್ಬೇಕು ನಾ, ಮತ್ತು ಒಂದು ವರ್ಷಕ್ಕೆ 2 ಸಲ ಪೀಕ್ ಮಾಡ್ಬೇಕು, ಮುಂಗಾರಿ ಅಂತ ಹಿಂಗಾರಿ ಅಂತ 2 ಸಲ ಮಾಡ್ಬೇಕು. ಹದಾ ಸರ್ ನಮ್ಗೆ ಮಳೆಯಾಗಿ ಚಂದ ಸಿಕ್ಕರೆ ಅದ್ರದ್ದು ಅದಕ್ಕೆ ಮಾಡ್ಕೊಂಡು ಹೋಗಿತ್ತು ಸರ್. ಸ್ವಲ್ಪ ತಡೆ ಉಳಿತಿತ್ತು, ಸ್ವಲ್ಪ ಬೇಡ ಸ್ವಲ್ಪ ಸಾಲಕ್ಕಿತ್ತು ಕರೆ. ಇದು ಹಂಗಿಲ್ಲ ಸರ್, ನನಗೆ ಬರತೈತಿ ಅಂತ ಗ್ಯಾರಂಟಿ ಮೇಲೆ ದುಡಿಯಾದೇನೆ. ಈ ಒಣಬೇಸಾಯ ಇದೇನೈತೆ ಅಲ್ರಿ ಸರ್, ಇದು ಬರ್ತೈತಿ ಬಿಟ್ಟೈತಿ ದೇವ್ರ ಮೇಲೆ ಇಚ್ಚಾರಿ ಸರ್. ನಮ್ಗೆ ಮಳೆ ಬೆಳೆ ಎಲ್ಲ ಚಂದಾಗಿ ಬಂತು, ಚಂದಾಗೆ ಬರ್ತೈತಿ ರೀ, ಆದರೆ ಬರ್ತೈತಿ ಹೋಗ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಇದು ಮಾತ್ರ ನಾ ದುಡಿಯಾಕತ್ತೆ ಹೇಳ್ತಿ, ಇದ್ರಾಗ 100% ಬರತೈತಿ ಸರ್. ಯಾಕಂದ್ರೆ ಈ ತೋಟ ಬಂದಾಗೋದಿಲ್ಲ, ನಾವು ಅಕಸ್ಮಾತ್ ಬಂದ್ ಆಗೈತೆ ಅಂದ್ರೂ ನಾವು ಡ್ರಿಪ್ ಮುಖಾಂತರ ನೀರು ಕೊಡ್ತೀವಿ. ಸಣ್ಣ ನೀರು ಐತಿ ಸರ್, ನಾನು ಬೋರ್ ಐತಿ. ಎಷ್ಟೈತೆ ಬೋರು? ಬೋರು 1.5 ಇಂಚ್ ನೀರು ಐತಿ ರೀ. 1.5 ಇಂಚ್ ನೀರು 2 ಎಕರೆಗೆ ಅಗ್ದಿ ಕರೆಕ್ಟ್ ಆಗೈತೆ ಸರ್. ಆದರೆ ಮತ್ತೊಂದು ಪೀಕ್ ಮನ ಮಾಡಿರ್ತೀವಿ, ಪ್ಯಾರಲ್ ತೋಟನ 1500 ಗಿಡ ಹಚ್ಚೇನ್ರಿ. ಈಗ ನೀವು ರಾಸಾಯನಿಕಗಳನ್ನ ಉಪಯೋಗ ಮಾಡೋದಿಲ್ಲ ಜಾಸ್ತಿ, ಯೂರಿಯಾನು ಜಾಸ್ತಿ ಹಾಕೋದಿಲ್ಲ, ಸಾವಯವ ಗೊಬ್ಬರ ಉಪಯೋಗ ಮಾಡ್ತೀರಿ, ಮನೆಗೆ ಮಾಡಿದ್ದನ್ನ. ಹ್ಞೂ ರೀ, ಹ್ಞೂ, ಸಗಣಿ ಗೊಬ್ಬರ ಹಾಕ್ತೀರಿ, ಹೌದಿಲ್ಲ ರೀ? ಹ್ಞೂ, ಏನು ಬದಲಾವಣೆ ಆಗಿದೆ? ಏನು ಬದಲಾವಣೆ ಅಂದ್ರೆ ಇದಕ್ಕೆ ಜಾಸ್ತಿ ಬಾಳ್ಕಿ ಬರ್ತೈತೆ ರೀ ಗಿಡ. ಇದು DAP ಪೊಟ್ಯಾಸ್ ಹಾಕಿದ್ವಿ ಅಂದ್ರೆ 1 ತಿಂಗಳು ಭಯಂಕರ ಬಂದು ಬಿಡ್ತೈತೆ ರೀ, ಅತ್ಲಾಗಿಂದ ಸ್ಲೋ ಆಗಿಬಿಡ್ತದೆ. ಮುಂದಿನ ತಿಂಗಳದೊಳಗೆ ಈ ಗೊಬ್ಬರ ಹಾಕಿದ್ದಕ್ಕೆ ಏನಾಗಿಬಿಡ್ತೈತೆ ರೀ, ಭೂಮಿ ಒಳಗಿನ ರಸ ಜಲ್ಗಿಡ ಜಕ್ಕೊಂಡು ಆ ಗಿಡ ಕೊಟ್ಟು ಆಮೇಲೆ ಸ್ಲೋ ಆಗಿಬಿಡ್ತದೆ. ಇದು ನಾವು ರೆಡಿ ಮಾಡಿ ಎರೆಹುಳದ ಗೊಬ್ಬರ ಏನಂತ ಹೇಳ್ತಿ, ಕಂಟಿನ್ಯೂ ಸಣ್ಣಗೆ ಚಲವ ಇರ್ತೈತೆ ರೀ. ಇದು ಗಪ್ಪನೆ ಗಿಡ ಕೊಡೋದಲ್ಲ, ಒಮ್ಮೆಗೆ ಗಿಡ ಬರ್ನ್ ಮಾಡೋದಲ್ಲ, ಒಂದೇ ಲೆವೆಲ್ ನೋಡ್ಕೊಂಡ್ರೆ ಸರ್. ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಉಪಯೋಗ ಮಾಡೋದಿಲ್ಲ. ನಾವು ಇನ್ನೂ ಒಂದು ಉಪಯೋಗ ಮಾಡುವುದಂದ್ರೆ ಏನ್ರಿ, ಟಾನಿಕ್ 19-19 ನಾವು ಪಂಪ್ಲೆ ಹೊಡೆದು ಸ್ಪ್ರೇ ಮಾಡ್ತೀವಿ ರೀ. ಅದನ್ನಾದ್ರೂ ಹಣ್ಣು ಮಾಡಕ್ಕೆ ಬಂದು ಹೊತ್ತಿನಾಗ ನಾವು ಯಾವ ಕೀಟನಾಶಕ ಹೊಡೆದಿಲ್ಲ ರೀ, ಬೇವಿನ ಎಣ್ಣೆ ಒಂದೇ ಹೊಡಿದೀನಿ ಸರ್. ಬೇವಿನ ಎಣ್ಣೆಗೆ ಬೆಳಗ್ಗೆ ನೋಣ ಕಂಟ್ರೋಲ್ ಆಕ ಸರ್. ಈ ಉಳ್ಕಿ ಎಣ್ಣೆಗೆ ಏನಕ್ಕೆ ಅಂದ್ರೆ ಆ ಹಣ್ಣಿಗೆ ವಾಪಸ್ಸು ಅಂತಂದ್ರೆ ನಾನಾಗಲೇ ಸ್ವಂತ ಮಾರಕ್ಕೆ ಹೋಗ್ಕನಲ್ತೀಯ, ನನ್ನ ಹೆಸರು ಕೆಡ್ತದೆ ಸರ್. ಅದ್ರ ಸಲುವಾಗಿ ರುಚಿ ಕಡಿಮೆ ಆಗ್ತದೆ, ರುಚಿ ಕಡಿಮೆ ಆಗ್ತದೆ ಸರ್. ಅದಕ್ಕೆ ನನ್ನ ಹೆಸರು ಕೆಡಬಾರ್ದು ಅಲ್ಲಿ ಪ್ಯಾಟಿ ಒಳಗೆ. ಇದನ್ನೆಲ್ಲ ಉಪಯೋಗಿಸಿದ್ರೆ ಗಣ ಹಣ್ಣು ರುಚಿ ಐತಿ, ಒಂದು ಎಲ್ಲರೂ ಸಂತ್ಯಾಗ ಮಾರಕ್ಕೆ ಬಂದಿರ್ತಾರ ಸರ್. ನನ್ನ ಹಣ್ಣು ಖಾಲಿಯಾಗುವ ಮಟ್ಟ ಯಾರು ಹಣ್ಣು ಮಾರೋದಿಲ್ಲ, ಯಾಕಂದ್ರೆ ಅವರು ಹಿಟ್ಟು ತಂದಿರ್ತಾರೆ, ಪ್ರೆಸ್ ಇರೋದಿಲ್ಲ, ಅವು ಕಾಯಿ ಹರಿದಿರ್ತಾರೆ, ಪೆಡ ಜಗ್ಗಷ್ಟು ಹಣ್ಣು ಹರಿದು ಬಿಟ್ಟಿರ್ತಾರೆ. ನಾವು ಒಂದು ಲೆವೆಲ್ ಹಣ್ಣು ಹರಿತೀನಿ ಸರ್, ಒಂದು ಲೆವೆಲ್ ಹಣ್ಣು ಆಗೋ ಮಟ್ಟ ನಾ ಅದನ್ನು ಹರಿದಿಲ್ಲ. ನಾಳೆ ಹರಿಬೇಕು ಈ ಹಣ್ಣು ಅಂದ್ರೆ ಇವತ್ತು ಹರಿದಿಲ್ಲ ಸರ್, ನಾನು ಅದನ್ನು ನಾಳೆ ಹರಿತೀನಿ. ಏಯ್, ಇದು ಇನ್ನೂ ಸ್ವಲ್ಪ ಹಚ್ಚಗೈತಿ, ಇದು ನಾಳೆಗೆ ನಡೀತೈತಿ, ಒಂದಿನ ಇಟ್ಟು ತಿಂತಾರೆ, ಆಮೇಲೆ ಇವತ್ತು ಹರಿದ್ಬಿಡು ಅನ್ನೋದಿಲ್ಲ ಸರ್. ನಾನು ನಾಳೆ ಹರಿ ಹಣ್ಣು ನಾಳೆ ಹರಿತೀನಿ, ಇವತ್ತು ಹಣ್ಣು ಹರಿ ಹಣ್ಣು ಇವತ್ತು ಹರಿತೀನಿ, ಮತ್ತು ನಾಳೆ ನಾನು ಮತ್ತು ಅಡ್ಡಾಡಿಬಿಡ್ತೇನೆ. ಈಗ ನೋಡ್ರಿ ಸೋಮನಗೌಡ್ರೆ, ಈಗ ಮಕ್ಕಳು ಹೆಂಗ್ ನೋಡ್ಕೋತೀವಿ, ಹಂಗ ಹೊಲದಾಗ ಗಿಡ ನೋಡ್ಕೋಬೇಕು ನಾವು, ಅಂದ್ರೆ ನಮಗ ಲಾಭ ಸಿಗ್ತದೆ. ಹೌದು ಸರ್. ಹಂಗ ಅಂದ್ರೆ ಈಗ ನಮ್ಮ ರೈತ ಬಾಂಧವರು ಈ ತರ ಯಾವ್ದೋ ಪೇರ್ಲ ಗಿಡ ಆಗ್ಲಿ, ಯಾವ್ದೋ ಒಂದು ಕೃಷಿ ಮಾಡಿದ್ರು ಕೂಡ ಹೆಂಗ್ ದೇಖರೇಖೆ ಮಾಡ್ಬೇಕಂತ, ಹೆಂಗ್ ದೇಖರೇಖೆ ಮಾಡ್ಬೇಕಂದ್ರೆ ನಮ್ಮಅಪ್ಪಾರು ನಮ್ಮನ್ನ ಹೆಂಗ್ ಜೋಪಾನ ಮಾಡ್ಯಾರ, ಹಂಗ ನಾವು ಆ ಈ ಗಿಡ ಜೋಪಾನ ಮಾಡಿದ್ರೆ ಆ ಗಿಡ ನಮ್ಮನ್ನ ರಕ್ಷಣೆ ಮಾಡತಿ. ನಾವು ಗಿಡ ಜೋಪಾನ ಮಾಡೀವಿ, ಆ ಗಿಡ ನಮ್ಮನ್ನ ಈ ನಮ್ಮನ್ನ ಕಾಪಾಡತಿ. ನಾವು ದುಡಿಮಿನ ದೇವ್ರ ಅಂತ ತಿಳ್ಕೊಂಡ್ರೆ ನಮ್ಮನ್ನ ಓದ್ ಪ್ಯಾಟ್ಯಾಗ ನಿಲ್ಲಿಸ್ತೈತಿ, ಇಲ್ಲ ಅಂತಂದ್ರೆ ಅದೇನು ಮಾಡ್ತೈತಿ ಅಂತಂದ್ರೆ ನೀ ಯೋಗ್ಯ ಎಲ್ಲ ದುಡಿಯಾಕ

ಸಚಿನ್ ಕಲ್ಲಪ್ಪ ಮಹಾಂಗ್ ಮತ್ತು ಸಂಗಡಿಗರಿಂದ ಕಣಿವಾದನದಲ್ಲಿ ಇದುವರೆಗೆ ತಾವು 12 ಮಾತ್ರ ಗಗನ್ತಾಳ ಗಜಲ್ ಜಾತಿ ಕೇಳಿದಿರಿ. ಇನ್ನು ಮುಂದೆ 10 ಮಾತ್ರ ಜಂಪಾತಾಳ ಜಂಪಾ ಜಾತಿ. We'll be right back.